ಭದ್ರಾವತಿ. ಯಕ್ಷ ಸಂಪದ ಯಕ್ಷಗಾನದ ಬಡಗುತಿಟ್ಟಿನ ಮೊಟ್ಟುಗಳ ರೇಡಿಯೋ ಪ್ರಾತ್ಯಕ್ಷಿಕೆ ಪ್ರತಿ ಸೋಮವಾರ ಮುಂಜಾನೆ 9:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಹೊಸ್ತೋಟ ಮಂಜುನಾಥ ಭಾಗವತರಿಂದ ಮೊಟ್ಟುಗಳ ವಿವರಣೆ, ಕಬ್ಬಿನಾಲೆ ವಸಂತ ಭಾರದ್ವಾಜರಿಂದ ಪದ್ಯ ಸಾಹಿತ್ಯದ ವಿಶ್ಲೇಷಣೆ, ಪರಿಣತ ಕಲಾವಿದರಿಂದ ಹಾಡುಗಳ ಪ್ರಸ್ತುತಿ. ಪ್ರತಿ ಸೋಮವಾರ ಮುಂಜಾನೆ 9:05 ಯಕ್ಷ ಸಂಪದ. ಯಕ್ಷ ಸಂಪದ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಆಕಾಶವಾಣಿ ಭದ್ರಾವತಿ ನಮ್ಮ ನಿಲಯವು ಪ್ರಸಾರ ಮಾಡುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಇಂದು ರಾತ್ರಿ 7:45 ಭಾಷಣ, ವಿಷಯ ಡಿಜಿಟಲ್ ಹಣ. ಈ ಕುರಿತು ವಿಜಯ ಜೋಶಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇಂದು ರಾತ್ರಿ 9:05 ಉರ್ದು ಕಾರ್ಯಕ್ರಮ, 9:30 ಅಮೃತ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ನಾಗಪ್ಪ ಶೆಟ್ಟರ್ ಬಗ್ಗೆ ರೂಪಕ ಮೂಡಿಬರಲಿದೆ. ಸಂಗ್ರಾಮ ಜ್ಯೋತಿ, ರಚನೆ ಎಸ್ ದತ್ತಾತ್ರಿ, ನಿರ್ಮಾಣ ಉಮೇಶ್ ಎಸ್ಎಸ್. ಇಂದು ರಾತ್ರಿ 10:05 ನಾಟಕ ಹೆಸರಿಗೊಂದು ಕೊಸರು, ಬರೆದವರು ಡಾಕ್ಟರ್ ಎಂಆರ್ ಮಂದಾರವಲ್ಲಿ, ಪ್ರಸ್ತುತಿ ಪ್ರಭುಸ್ವಾಮಿ ಮಳಿಮಠ್. ಇಂದು ರಾತ್ರಿ 10:30-11:36 ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿಮುದ್ರಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6:05 ಚಿಂತನ, ಡಾ ಗುರುಲಿಂಗ ಕಾಪ್ಸೆ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:20 ಭಕ್ತಿ ಗೀತೆಗಳ ಕಾರ್ಯಕ್ರಮ, ಶುಭೋದಯ ನಮ್ಮ ಕರ್ನಾಟಕ. 6:40 ರಂಗವಲ್ಲಿಯಲ್ಲಿ ನಮ್ಮ ನಿಲಯದಿಂದ ಭಾವಗೀತೆಗಳು ಮೂಡಿಬರಲಿವೆ. 6:50 ರೈತರಿಗೆ ಸಲಹೆ, ಹನಿ ನೀರಾವರಿ ಘಟಕದ ನಿರ್ವಹಣೆ ಈ ಕುರಿತು ಕಿರಣ್ ಎಮಿಗನೂರ್ ಇವರಿಂದ ಮಾಹಿತಿ ತಿಳಿಯಲಿದ್ದೀರಿ. 7:15 ಭಾವಗೀತೆಗಳನ್ನು ಕೇಳುವಿರಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಿತ